ಅಡಿಕೆ ಕೃಷಿಗೆ ಈ ಮಳೆ ಎಷ್ಟು ಮಟ್ಟಕ್ಕೆ ಹಾನಿಕರ ಅಂತ? ಅಡಿಕೆ ಅಂತಲ್ಲ, ಎಲ್ಲ ಬೆಳೆಗಳಿಗೂ ಮಳೆ ಅನ್ನೋದು ಪೂರಕವೇ. ಆದ್ರೆ ಅತಿಯಾಯಿತು ಅಂತ ಆದ್ರೆ ಎಲ್ಲ ಬೆಳೆಗಳಿಗೂ ಅದು ಮಾರಕನೇ ಆಗ್ತದೆ. ಅತಿಯಾದ ಅಮೃತವು ವಿಶ್ವವೇ ಅನ್ನೋ ರೀತಿಯಲ್ಲಿ ಒಂದ್ ಹಂತದಲ್ಲಿ ಬೆಳೆಯನ್ನು ಬೆಳೆಯುವುದಕ್ಕೆ ಪೂರಕವಾದ ಎಲ್ಲ ಗೊಬ್ಬರ ಎಲ್ಲ ಪೋಷಕಾಂಶಗಳನ್ನೆಲ್ಲವನ್ನು ಕೊಟ್ಟು ಜುಲೈ ತಿಂಗಳು ಬರುವಲ್ಲಿವರಿಗೆ ನಮ್ಮ ಬೆಳೆ ಒಳ್ಳೆ ರೀತಿಯಿಂದ ಬರ್ತದೆ ಎನ್ನುವುದನ್ನು ವೇಟ್ ಮಾಡಿ ಜುಲೈದಲ್ಲಿ ಹಾಗೂ ಜುಲೈ ಆಗಸ್ಟ್ ತಿಂಗಳಲ್ಲಿ ಬರುವಂತಹ ಅತಿಯಾದ ವೃಷ್ಟಿಯಿಂದಾಗಿ ನಮ್ಮ ಬೆಳೆಗಳೆಲ್ಲ ಕೊಳೆ ಉಳಿದ ಎಲ್ಲ ರೋಗ ರುಜಿನಗಳ ಒಂದು ಪ್ರಭಾವಕ್ಕೊಳಗಾಗಿ ಬೆಳೆ ನಷ್ಟ ಆಗ್ತಾ ಇದೆ. ಇದು ಪ್ರತಿ ವರ್ಷವೂ ನಾವು ಅನುಭವಿಸಿಕೊಂಡು ಬರ್ತಾ ಇರುವಂತಹ ಕಷ್ಟ. ಅಂದ್ರೆ ಮಳೆ ಒಂದು ಕೃಪಾ ಕಟಾಕ್ಷ ಇದ್ರೆ ಮಾತ್ರ ನಿಮಗೆ ಒಳ್ಳೆ ಫಸಲು ಸಿಗ್ತದೆ. ಹೌದು, ಮಳೆ ಪೂರಕವೂ ಹೌದು ಮಾರಕವೂ ಹೌದು. ಅತಿ ಆಯ್ತು ಅಂತ ಆದ್ರೆ ಮಳೆ ಮಾರಕ ಆಗ್ತದೆ ಅನ್ನೋದಕ್ಕೆ ಈಗ ನಮ್ಮ ಊರಿನಲ್ಲಿ ಈಗ ಆಗ್ತಾ ಇರೋ ಜ್ವಲಂತ ಒಂದಷ್ಟು ಸಮಸ್ಯೆಗಳು ಸಾಕ್ಷಿ. ಈ ಸಮಸ್ಯೆಗಳನ್ನ ಹೇಗೆ ನಿಭಾಯಿಸುವುದು ಅಂತ, ಈಗ ಅಡಿಕೆಯಲ್ಲಿ ಕೊಳೆ ರೋಗ ಬರ್ತದೆ ಅಥವಾ ಏಲಕ್ಕಿಯಲ್ಲೋ ಕಾಫಿಯಲ್ಲೋ ಎಲ್ಲ ಕಡೆಯೂ ಕೂಡ ಕೊಳೆ ರೋಗ ಇರುವುದನ್ನ ನಾವು ನೋಡ್ತೀವಿ, ಹೇಗೆ ಇದನ್ನು ನಿಭಾಯಿಸಬಹುದು, ಹೇಗೆ ನಿರ್ವಹಣೆ ಮಾಡಬಹುದು? ಸಹಜವಾಗಿ ಬೋಡೋ ದ್ರಾವಣಗಳನ್ನು ಸಿಂಪಡಣೆ, ಸಹಜವಾಗಿ ಏನೇನು ಬೇಕು ಕೃಷಿ ತಜ್ಞರಲ್ಲಿ ಭೇಟಿಯಾಗಿ ಅವರ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಅದೇ ರೀತಿಯಲ್ಲಿ ಮುಂದುವರೆದು ಬರ್ತಾ ಇದ್ದೇವೆ. ಆದ್ರೆ ಅದನ್ನು ಮೀರಿದ ಒಂದು ಹಂತ ಉಂಟು. ಈಗ ನಾವು ಎಷ್ಟೇ ಅಲ್ಲಿ ಶ್ರಮವನ್ನು ಹಾಕಿದ್ರು ಪ್ರಕೃತಿ ನಮಗೆ ಕೆಲವಷ್ಟು ಬಾರಿ ಪೂರಕವಾಗಿರ್ತದೆ, ಅದೇ ಪ್ರಕೃತಿ ಕೆಲವಷ್ಟು ಬಾರಿ ನಮಗೆ ಮಾರಕ ಆಗ್ತದೆ. ನಮ್ಮ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇರುವುದು ಸಹಜವಾಗಿ ಒಂದ್ ರೀತಿ ಚಾಲೆಂಜಿಂಗ್ ಆಗಿ ಹೋಗ್ತಾ ಇದೆ. ಇದು ಯಾವ್ದು ವಿನ್ ಆಗ್ತದೆ ಅನ್ನೋದು ಗೊತ್ತಿಲ್ಲ. ಆದ್ರೂ ನಾವು ನಮ್ಮ ನಿರಂತರ ಪ್ರಯತ್ನದಲ್ಲಿದ್ದೇವೆ. ಬೆಳೆಯನ್ನು ಬೆಳೆಯುವುದಕ್ಕಾಗ್ಲಿ ಬೆಳೆಯನ್ನು ಸಂರಕ್ಷಣೆ ಮಾಡುವುದಕ್ಕಾಗ್ಲಿ ಎಲ್ಲಾ ರೀತಿಯಿಂದನೂ ನಾವು ನಮ್ಮ ಪ್ರಯತ್ನಗಳನ್ನು ಮುಂದುವರಿಸ್ತಾ ಇದ್ದೇವೆ. ಈಗ ನಿರಂತರವಾಗಿ ಮಳೆ ಬರ್ತಾ ಇರುವಂತಹದ್ದು ಒಂದೇ ಕಾರಣವೋ ಅಥವಾ ಬೇರೆ ಏನಾದರೂ ಪರ್ಯಾಯ ಬೇರೆ ಕಾರಣಗಳು ಇವೆಯೋ ಈ ಕೊಳೆ ರೋಗ ಜಾಸ್ತಿ ಆಗುವುದಕ್ಕೆ? ನಿರಂತರ ಮಳೆ ವಾತಾವರಣವೇ ಕಾರಣ, ಬಿಟ್ಟು ಬೇರೆ ಏನು ಅಂತ ವಿಶೇಷ ಕಾರಣಗಳೇನಿಲ್ಲ. ಇದರ ನಿರ್ವಹಣೆ ವಿಚಾರಕ್ಕೆ ಬಂದಾಗ ಒಂದು ಸಮಗ್ರವಾಗಿ ನಿರ್ವಹಣೆ ಮಾಡಬೇಕು ಅಂತ ಹೇಳ್ತೀವಿ. ಬರೀ ಬೋರ್ಡ್ ಸಿಂಪರಣೆ ಮಾಡುವ ಮಾತ್ರ ಮಾಡುವಂತಹದ್ದಲ್ಲ, ಸಮಗ್ರವಾಗಿ ಈ ರೋಗ ನಿರ್ವಹಣೆಯನ್ನ ಮಾಡಬೇಕು ಅಂತ ಹೇಳಿ, ಏನೇನು ಹಂತಗಳಿವೆ ಸಮಗ್ರ ನಿರ್ವಹಣೆ ಅಂದ್ರೆ? ಸಮಗ್ರ ನಿರ್ವಹಣೆ ಅಂದ್ರೆ ಭೌತಿಕ ಜೈವಿಕ ರಾಸಾಯನಿಕ ಮೂರನ್ನು ಸಮ ಪ್ರಮಾಣದಲ್ಲಿ ನಾವು ಕಾಲಕ್ಕೆ ಸರಿಯಾಗಿ ಮಾಡ್ತಾ ಹೋಗ್ಬೇಕು. ಅದನ್ನೆಲ್ಲದನ್ನು ಮಾಡಿಯೂ ಅಧಿಕ ತೇವಾಂಶದಿಂದಾಗಿ ಅಥವಾ ಅತಿಯಾದ ಮಳೆಯಿಂದಾಗಿ ಸ್ವಲ್ಪ ನಮ್ಮ ಕೈ ಮೀರುವ ಸಂದರ್ಭ ಬರ್ತದೆ. ಈಗ ನಾವೇ ವೈಯಕ್ತಿಕವಾಗಿ ಹೇಳಬೇಕು ಅಂದ್ರೆ ಶಿರಸಿಯ ವಿಎಂ ಹೆಗಡೆಯನ್ನವರನ್ನ ಕರೆಸಿ ಅವರಿಂದ ಏನೇನು ಈ ಆಯಾ ಕಾಲಕ್ಕೆ ಬೇಕಾಗುವಂತಹ ಈಗ ಎಲೆ ಚುಕ್ಕೆ ರೋಗ ಇರಬಹುದು ಅಥವಾ ಈಗ ಬಾಧಿಸ್ತಾ ಇರುವಂತಹ ಕೊಳೆ ರೋಗ ಇರಬಹುದು, ಪರ್ಟಿಕ್ಯುಲರ್ ಆಗಿ ಆ ಸಮಸ್ಯೆಗಳಿಗೆ ಏನನ್ನು ಬಳಕೆ ಮಾಡೋದ್ರಿಂದ ಆ ಸಮಸ್ಯೆಯಿಂದ ಹೊರಗೆ ಬರಬಹುದು, ಅದನ್ನು ಕಾಲಕ್ಕೆ ತಕ್ಕಂತೆ ಬಳಕೆ ಮಾಡಿ ಅದನ್ನು ರೋಗವನ್ನು ಹತೋಟಿಯಲ್ಲಿಡುವುದಕ್ಕೆ ನಾವು ಪ್ರಯತ್ನವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೇವೆ. ನೀವು ಗಮನಿಸಿದ ಹಾಗೆ ಈ ಕೊಳೆ ರೋಗದ ಉಲ್ಬಣಾವಸ್ಥೆಗೆ ಹೋದ್ರೆ ಏನಾಗ್ತದೆ ಅಥವಾ ನಿಯಂತ್ರಣಕ್ಕೆ ಬರ್ತದೋ ಅಥವಾ ಕೈ ಮೀರಿ ಹೋಗ್ತದೋ ಹೇಗೆ? ಇಲ್ಲ, ನಿರಂತರ ಪ್ರಯತ್ನ ಮಾಡಿದ್ರಿಂದ ಕೊಳೆ ರೋಗವನ್ನಾಗ್ಲಿ ಅಥವಾ ಎಲೆ ಚುಕ್ಕೆ ರೋಗವನ್ನಾಗ್ಲಿ ನಿಯಂತ್ರಣಕ್ಕೆ ತರಬಹುದು. ಆದ್ರೆ ವಾತಾವರಣವನ್ನು ಪೂರಕ ಆಗಬೇಕು. ಒಂದು ತಿಂಗಳ ನಿರಂತರ ಮಳೆ ಈ ತರ ಆಗೋದ್ರಿಂದ ನಾವು ಸಿಂಪಡಿಸಿದ ಔಷಧಿಯು ಆ ಪ್ರಮಾಣದಲ್ಲಿ ಅದು ವ್ಯವಸ್ಥಿತವಾಗಿ ಪರಿಣಾಮಕಾರಿ ಆಗುವುದಿಲ್ಲ. ಹಾಗಾಗಿ ವಾತಾವರಣಕ್ಕೂ ಪೂರಕವಾಗಬೇಕು, ಜೊತೆಗೆ ನಾವು ಪರಿಣಾಮಕಾರಿಯಾಗಿ ಅದನ್ನ ಔಷಧ ಸಿಂಪಡಣೆಯನ್ನ ಎಲ್ಲ ವ್ಯವಸ್ಥಿತವಾಗಿ ಮಾಡಬೇಕು. ಇತ್ತೀಚಿನ ವರ್ಷಗಳಲ್ಲಿ ಈ ಎಲೆ ಚುಕ್ಕೆ ರೋಗ ಇರುವಂತಹದ್ದು ಹೆಚ್ಚು ಪ್ರಭಾವವನ್ನ ಬೀರ್ತಾ ಇದೆ ಅಂತ ಕೇಳಿದ್ವಿ. ಈ ಹಿಂದೆ ಕೂಡ ಇತ್ತು, ಆದ್ರೆ ಅಷ್ಟೊಂದು ತೀವ್ರವಾಗಿ ಇರಲಿಲ್ಲ ಅಂತ ಹೇಳಿ. ಈ ಬದಲಾವಣೆಗೆ ಏನ್ ಕಾರಣ? ಕಾರಣ ವಾತಾವರಣವೇ ಕಾರಣ ಅಂತ ಹೇಳ್ಬಹುದು. ಯಾಕೆಂದ್ರೆ ಹಲವಾರು ರೋಗಗಳು ಈಗ ಮನುಷ್ಯರಿಗೆ ಬಂದಿದ್ದಾಗಿರ್ಬಹುದು ಅಥವಾ ತೋಟಗಳಿಗೆ ಬಂದಿದ್ದಾಗಿರ್ಬಹುದು, ಬದಲಾದ ಜೀವನ ಶೈಲಿಯೋ ಅಥವಾ ಬದಲಾದ ವಾತಾವರಣವೇ ಕಾರಣವೇ ಹೊರತು ಮತ್ತೇನೂ ಇಲ್ಲ ಅಂತ ನನ್ನ ಅನುಭವಕ್ಕೆ ಹೇಳುವುದಾದ್ರೆ. ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಏನೇನು ಬೆಳೀತಾರೆ? ತೆಂಗಿದೆ, ಕಾಫಿ, ಏಲಕ್ಕಿ ಮತ್ತು ಕಾಳುಮೆಣಸು. ಈ ಪ್ರದೇಶದಲ್ಲಿ ಕಾಫಿ ನೀವು ಹಾಕಿ ಎಷ್ಟು ಸಮಯ ಆಯ್ತು ಇವಾಗ? ನಾನು 4 ವರ್ಷ ಆಯ್ತು. ಹೇಗೆ ಬರ್ತಾ ಇದೆ ಮತ್ತೆ ವಾತಾವರಣಕ್ಕೆ ಹೊಂದಾಣಿಕೆ ಆಗ್ತದ? ವಾತಾವರಣಕ್ಕೆ ಹೊಂದಾಣಿಕೆ ಆಗುವ ತಳಿಯನ್ನೇ ಬೆಳೆದಿದ್ದೇವೆ, ಚಂದ್ರಗಿರಿ ಕಾಫಿ ಅಂತ. ಅದು ತೋಟದ ಮಧ್ಯದಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆಯುವ ಕಾಫಿನೇ, ಅದನ್ನ ಬೆಳೆದಿದ್ದೇವೆ. ಅದು ಇದುವರೆಗೆ ಕೊಡ್ತಾ ಇದೆಯಾ? ಒಳ್ಳೆ ಫಸಲು ಕೊಡ್ತದೆ. ಹೇಗೆ ಮಾರುಕಟ್ಟೆ ಎಲ್ಲ? ಮಾರುಕಟ್ಟೆ ಯಲ್ಲಾಪುರ, ಶಿರಸಿ, ಇಲ್ಲಿ ಮಾರುಕಟ್ಟೆ ಇದೆ. ಕದಂಬ ಮಾರ್ಕೆಟಿಂಗ್ ಸೊಸೈಟಿ ಅವರು ಮಾರ್ಕೆಟ್ ಇಟ್ಟಿದ್ದಾರೆ, ಅದಕ್ಕೆ ಅಲ್ಲಿ ಹೋಗಿ ನಾವು ಇದು ಮಾಡ್ತೇವೆ. ಆಮೇಲೆ ಈ ಮಿಶ್ರ ಬೆಳೆ ಒಂದು ಸನ್ನಿವೇಶದಲ್ಲಿ ಮಣ್ಣಿನ ಒಂದು ನಿರ್ವಹಣೆ ಮಾಡುವಂತದ್ದು, ವಿಶೇಷವಾಗಿ ಪೋಷಕಾಂಶದ ನಿರ್ವಹಣೆ ಮಾಡುವಂತದ್ದು, ಹೆಚ್ಚು ಕಾಡಿರುವಂತಹ ಒಂದು ಪ್ರದೇಶ, ಹಾಗಾಗಿ ಆ ಮೂಲಗಳಿಂದ ಕೂಡ ನೀವು ಗೊಬ್ಬರವನ್ನು ತಯಾರು ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ. ನೀವು ಹೇಗೆ ಮಾಡ್ತಾ ಇದ್ರಿ? ನಾನು ಸಾವಯವ ಮತ್ತು ರಾಸಾಯನಿಕ ಎರಡನ್ನೂ ಬಳಕೆ ಮಾಡಿ ಮಾಡ್ತಾ ಇದ್ದೇನೆ. ಅಗತ್ಯ ಪೋಷಕಾಂಶಗಳನ್ನ ರಾಸಾಯನಿಕದಿಂದನೂ ಕೊಡ್ತಾ ಇದ್ದೇನೆ, ಜೊತೆಗೆ ಸಾವಯವದಿಂದನೂ ಕೊಡ್ತಾ ಇದ್ದೇನೆ. ಎರಡನ್ನೂ ಬಳಕೆ ಮಾಡಿಯೇ ಮಾಡ್ತಾ ಇದ್ದೇನೆ. ಈಗ ಸಾವಯವ ಅಂದ್ರೆ ಯಾವ ರೀತಿ ಮಾಡ್ತೀರಿ? ದಡ್ಡಿ ಗೊಬ್ಬರ ಸಹಜವಾಗಿ ನಮ್ಮ ಕೊಟ್ಟಿಗೆ ಗೊಬ್ಬರವನ್ನೇ ಹೌದು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದೇವೆ. ಅದನ್ನು ಹೊರತುಪಡಿಸಿ ಒಂದಷ್ಟು ಸರ್ಟಿಫೈಡ್ ಸಾವಯವ ಗೊಬ್ಬರ ಕಂಪನಿಗಳ ಇಂದ ಖರೀದಿ ಮಾಡಿ ಅದನ್ನು ತೋಟಕ್ಕೆ ಬಳಕೆ ಮಾಡ್ತೇವೆ ಸಾವಯವ ಗೊಬ್ಬರದಲ್ಲಿ. ರಾಸಾಯನಿಕವನ್ನ ಏನು ಡೋಸೇಜ್ ಅನ್ನ ಪರಿಣಿತರು ಹೇಳಿರ್ತಾರೆ ಅದೇ ರೀತಿಯಲ್ಲಿ, ಓವರ್ ಡೋಸೇಜ್ ಆಗದಿದ್ದ ರೀತಿಯಲ್ಲಿ ಅಗತ್ಯ ಪೋಷಕಾಂಶಗಳನ್ನ ತೋಟಗಳಿಗೆ ಕೊಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಹೇಳುವಂತದ್ದು 140 ಹಾಕಿ, ಇಲ್ಲ ಹಾಗೇನಿಲ್ಲ, ಅದು ಬೆಳೆಗಳಿಗೆ ಪರ್ಟಿಕ್ಯುಲರ್ ಆಗಿ ಒಂದೊಂದು ಬೆಳೆಗೆ ಈ ತರದ ಡೋಸೇಜ್ ಅಂತ ಇದೆ. ಅಡಿಕೆಗೆ ಇಷ್ಟು, ಕಾಳು ಮೆಣಸಿಗೆ ಇಷ್ಟು, ತೆಂಗಿಗೆ ಇಷ್ಟು ಹಾಗಿದೆ. ಅದನ್ನ ತಜ್ಞರ ಏನ್ ಮಾರ್ಗದರ್ಶನ ಇದೆ ಅದೇ ರೀತಿಯಲ್ಲಿ ನಾವು ಮುಂದುವರ್ಕೊಂಡು ಹೋಗ್ತಾ ಇದ್ದೇವೆ. ಈ ಗೊಬ್ಬರವನ್ನ ಈಗ ರಾಸಾಯನಿಕ ಗೊಬ್ಬರವನ್ನ ಬಳಕೆ ಮಾಡುವುದ್ರೆ ಒಂದೇ ಡೋಸ್ ನಲ್ಲಿ ಹಾಕ್ತಿರೋ ಅಥವಾ 2-3 ಹಂತಗಳಲ್ಲಿ ಹಾಕ್ತೀರಾ? ನಾವು ಸಾಮಾನ್ಯವಾಗಿ 3 ಹಂತದಲ್ಲಿ ಹಾಕ್ತೇವೆ. ಒಂದು ಅಕ್ಟೋಬರ್ ಡೋಸ್ ಅಂತ ಕೊಡ್ತೇವೆ, ಇನ್ನು ಮಾರ್ಚ್ ಡೋಸ್ ಅಂತ ಕೊಡ್ತೇವೆ, ಇನ್ನು ಜೂನ್ ಡೋಸ್ ಅಂತ ಕೊಡ್ತೇವೆ. 3 ಹಂತದಲ್ಲಿ ಕೊಡ್ತೇವೆ. ಈ ಸ್ಪ್ಲಿಟ್ ಡೋಸ್ ಅಂತ ಹೇಳ್ತೀವಲ್ಲ, ವಿವಿಧ ಹಂತಗಳಲ್ಲಿ ಕೊಡುವಂತಹದ್ದು, ಇದೊಂದು ಉದ್ದೇಶ ಏನು, ಹಿನ್ನೆಲೆ ಇದೆ? ಮರಗಳಿಗೆ ಪೂರಕವಾಗಿ ಬೆಳೆಗಳನ್ನ ಕೊಡುವ ಹಂತಗಳಿರ್ತವೆ. ಆಯಾ ಹಂತಗಳಿಗೆ ಮೇನ್ ಆಗಿ ಇಂತಿಂತ ಹಂತಗಳಿಗೆ, ಸಿಂಗಾರ ಬಿಡಿಸುವ ಹಂತ, ಹೊಡೆ ಕಟ್ಟುವ ಹಂತ, ಹೂಗಳನ್ನು ಪರಾಗಸ್ಪರ್ಶ ಆಗುವ ಹಂತ, ಈ ಹಂತಗಳಲ್ಲೇ ಅದನ್ನು ಕೊಟ್ಟಾಗ ಅದು ಹೆಚ್ಚಿಗೆ ಪರಿಣಾಮಕಾರಿ ಆಗ್ತದೆ. ಈಗ ನಾವು ಸಾವಯವ ಗೊಬ್ಬರವನ್ನು ಕೊಡ್ತೇವೆ, ಅದು ಆಯಾ ಕಾಲಕ್ಕೆ ಸಂಬಂಧಪಟ್ಟು ಅದು ವರ್ಕ್ ಮಾಡ್ತದೆ. ಆದ್ರೆ ನೇರ ವರ್ಕ್ ಆಗುವುದು ಅಗತ್ಯ ಪೋಷಕಾಂಶಗಳನ್ನ ಅಗತ್ಯ ಸಮಯಕ್ಕೆ ಕೊಟ್ಟಾಗ, ನಿರ್ದಿಷ್ಟ ಪ್ರಮಾಣದಲ್ಲಿ ಕೊಟ್ಟಾಗ ಮಾತ್ರ ಅದರ ವ್ಯವಸ್ಥಿತ ಪ್ರಯೋಜನ ಆಗ್ತದೆ ಅಂತ. ಈಗ ಕಾಳುಮೆಣಸನ್ನ ಅಡಿಕೆಯ ಜೊತೆಗೆ ಮಿಶ್ರ ಬೆಳೆಯಾಗಿ ನೀವು ಬೆಳೀತಾ ಇದ್ರಿ, ಇದರ ಒಂದು ನಿರ್ವಹಣಾ ಕ್ರಮ ಅಂದ್ರೆ ಏನೇನು ಮಾಡ್ತೀರಿ? ಸಹಜವಾಗಿ 2 ಟಾನಿಕ್ ಸ್ಪ್ರೇ ಅನ್ನು ಕೊಡಬೇಕು ಬೇಸಿಗೆಯಲ್ಲಿ. ಏನ್ ಟಾನಿಕ್? ಅದು ಮೈಕ್ರೋ ನ್ಯೂಟ್ರಿಯಂಟ್ಸ್ ಅನ್ನು ಕೊಡಬೇಕು. ಅದನ್ನು ಹೊರತುಪಡಿಸಿ ಬೋರ್ಡೋ ದ್ರಾವಣಗಳನ್ನು ಸಿಂಪಡಣೆ ಮಾಡಬೇಕು. ಅಷ್ಟಾಗಿಯೂ ಈ ವರ್ಷದ ಅತಿಯಾದ ಮಳೆಯಿಂದಾಗಿ ಕೊಳೆ ರೋಗ ಬಾಧೆ ಆಗಿದೆ. ಅದಕ್ಕೆ ಸ್ಪೆಷಲ್ ಆಗಿ ತಜ್ಞರು ಏನ್ ಇದ್ ಮಾಡ್ತಾರೆ ಅಂದ್ರೆ ಟೈಗ್ರೋನ್ ಮತ್ತೆ ಕ್ಯೂಪ್ರೋಪಿಕ್ಸ್ ಅಂತ ದ್ರಾವಣವನ್ನ ಬಳಕೆ ಮಾಡ್ಲಿಕ್ಕೆ ಹೇಳ್ತಾರೆ ಕೊಳೆ ರೋಗಕ್ಕೆ ಸಾಮಾನ್ಯವಾಗಿ. ಅದನ್ನ ನಿರ್ದಿಷ್ಟ ಪ್ರಮಾಣದಲ್ಲಿ ನಾವು ಬಳಕೆ ಮಾಡ್ತಾ ಇದ್ದೇವೆ, ಅದರಿಂದ ರೋಗ ಹತೋಟಿಗೂ ಬಂದಿದೆ. ಈಗ ಈ ಕೊಳೆ ರೋಗದ ನಿರ್ವಹಣೆಗೆ ಅಥವಾ ಕ್ವಿಕ್ ವಿಲ್ಟ್ ಎನ್ನುವಂತಹ ಒಂದು ರೋಗ ಇದೆಯಲ್ಲ, ಸೊರಗು ರೋಗ ಅಂತ ಹೇಳಿ, ಅದರ ನಿರ್ವಹಣೆಗೆ ಕಸಿ ಕಾಳು ಮೆಣಸಿನ ಬಳ್ಳಿಯನ್ನು ಕೂಡ ಬೆಳಿಬಹುದು ಅಂತ ಸಾಕಷ್ಟು ಪ್ರಯತ್ನಗಳು ಆಗ್ತಾ ಇವೆ. ನೀವೇನಾದ್ರೂ ಇದ್ರ ಬಗ್ಗೆ ಗಮನ ಹರಿಸಿದ್ರಾ? ನಂದು ಈಗ ನಮ್ಮ ತೋಟದಲ್ಲಿ ಒಂದು 300 ಕಸಿ ಕಾಳು ಮೆಣಸಿನ ಬಳ್ಳಿ ಇದೆ, ಮತ್ತೆ ಒಂದು 300-350 ನಾರ್ಮಲ್ ಪಣಿಯೂರ ಒಂದು ಕಾಳು ಮೆಣಸಿನ ಬಳ್ಳಿ ಇದೆ. ನನಗೆ 2 ಕಾಳು ಮೆಣಸಿನ ಬಳ್ಳಿಯಲ್ಲೂ ಒಳ್ಳೆ ಇಳುವರಿ ಇದೆ, ಒಳ್ಳೆ ಶ್ರಮನೂ ಇದೆ. ನಾನು ಏನ್ ನಿರೀಕ್ಷೆ ಮಾಡಿದ್ದೇನೆ ಆ ಹಂತದ ಬೆಳವಣಿಗೆ 2 ಕಂಡಿದ್ದೇನೆ. ನಾನು ಕಸಿ ಕಾಳು ಮೆಣಸಿನ ಬಳ್ಳಿ ನೆಟ್ಟಂತಹ ಸಂದರ್ಭದಲ್ಲಿ ಏನೇನು ಮುನ್ನೆಚ್ಚರಿಕೆ ಕ್ರಮ ಅನುಸರಿಸಬೇಕು? ಕಸಿ ಕಾಳು ಮೆಣಸಿನ ಬಳ್ಳಿಯನ್ನ ನಾಟಿ ಮಾಡುವುದರಿಂದ ಹಿಡಿದು ಅದರಲ್ಲಿ ವ್ಯವಸ್ಥಿತವಾಗಿ ಒಂದು ಕ್ರಮ ಇದೆ, ಆ ಕ್ರಮದಂತೆನೆ ಹೋಗಬೇಕು. ಮತ್ತೆ ಬ್ರಾಂಚಸ್ ಆಗೋದು ಅದು ಎಲ್ಲದನ್ನು ನಾವು ಪರ್ಫೆಕ್ಟ್ ಆಗಿ ಮೇಂಟೈನ್ ಮಾಡಬೇಕು. ಅಂದ್ರೆ ಅದು ಒಂದು ಪರ್ಫೆಕ್ಟ್ ಆಗಿ ಒಂದು ಮರವನ್ನು ಸುತ್ತುವರಿಬೇಕಾದ್ರೆ ನಾವು ಅಲ್ಲಿ ನಮ್ಮ ಶ್ರಮ ಇರ್ತದೆ, ನಾವು ಅದನ್ನ ಮೇಂಟೈನ್ ಮಾಡಬೇಕಾಗ್ತದೆ. ಅದೇ ರೀತಿಯಲ್ಲಿ ನಾವು ಮುಂದುವರೆದುಕೊಂಡು ಹೋಗ್ಬೇಕು. ಬುಡದಿಂದಲೂ ಕೂಡ ಬೇರು ಗಿಡದಿಂದ ಚಿಗುರುಗಳು, ಹೊಸ ಚಿಗುರುಗಳು ಬರ್ತಾ ಇರ್ತವೆ, ಅದನ್ನು ಕೂಡ ಕತ್ತರಿಸಿ ತೆಗೆಯುವಂತದ್ದು ಕೂಡ ಪ್ರಮುಖ. ಹೌದು, ಅದನ್ನು ಕತ್ತರಿಸಿ ತೆಗಿಬೇಕು. ಎಷ್ಟೋ ರೈತರು ಹೇಳುವಂತದ್ದು ಅಂದ್ರೆ ಕಸಿ ಕಾಳು ಮೆಣಸಿನ ಗಿಡವನ್ನು ನೆಟ್ಟ ಸಂದರ್ಭದಲ್ಲಿಯೂ ಕೂಡ ಕೊಳೆ ರೋಗ ಬಾಧಿಸ್ತಾ ಇದೆ ಅಂತ ಹೇಳಿ, ಏನ್ ಕಾರಣ ಇರಬಹುದು? ಸಹಜವಾಗಿ ಒಂದು ರೋಗ ಈಗ ನಮ್ಮ ತೋಟಕ್ಕೆ ಬಂದಾಗಲೇ ರೋಗ ಬರ್ತದೆ ಅಂತಲ್ಲ, ಈಗ ಕಸಿಗೆ ಪೂರಕವಾಗಿ ನಾವು ಎಲ್ಲಿಂದ ತಂದಿರ್ತೇವಲ್ಲ ಅಲ್ಲ, ಆ ನರ್ಸರಿಯಲ್ಲೂ ಆ ರೋಗ ಅಟ್ಯಾಕ್ ಆಗಿರ್ಬಹುದು. 3-4 ವರ್ಷದ ನಂತರ, 5 ವರ್ಷದ ನಂತರ ಆ ರೋಗ ನಮ್ಮ ತೋಟದಲ್ಲಿ ಕಾಣಿಸ್ಕೊಳ್ಬಹುದು, ಅದು ಆವಾಗ ಉಲ್ಬಣ ಆಗ್ಬಹುದು. ನಿರ್ದಿಷ್ಟವಾಗಿ ಇದೇ ಕಾರಣ ಅಂತ ಅಲ್ಲ, ಮೇನ್ ಆಗಿ ಈ ವಾತಾವರಣದ ವ್ಯತ್ಯಾಸನೂ ಆಗ್ತಾ ಇದೆ. ಕ್ಲೈಮೇಟ್ ವೇರಿಯೇಷನ್ ವೆರಿ ಇಂಪಾರ್ಟೆಂಟ್, ಎಲ್ಲ ರೋಗಗಳಿಗೂ ಮೂಲ ಕಾರಣ ನನ್ನ ಪ್ರಕಾರ ಕ್ಲೈಮೇಟ್ ವೇರಿಯೇಷನ್. ನಿರ್ದಿಷ್ಟವಾಗಿ ವಾತಾವರಣ ಒಂದು ಹತೋಟಿಗೆ ಸಿಗ್ತಾ ಇಲ್ಲ, ಯಾವುದೇ ಬೆಳೆಗಳಿಗೂ ವ್ಯವಸ್ಥಿತವಾದ ವಾತಾವರಣ ಸೃಷ್ಟಿ ಆಗ್ತಾ ಇಲ್ಲ, ಅದೇ ಮೇನ್ ಪ್ರಾಬ್ಲಮ್ ಆಗಿರ್ಬಹುದು ಅಂತ. ಸರಿ, ಈಗ ಏಲಕ್ಕಿಯನ್ನ ಮಿಶ್ರ ಬೆಳೆಯಾಗಿ ಬೆಳೆಯುವುದಿದ್ರೆ ಹೇಗೆ? ಮೊದಲಿಂದನೂ ಏಲಕ್ಕಿ ಇತ್ತು, ನೆಲ್ಯಾಣಿ ಇದೆ, ನೆಲ್ಯಾಣಿ ಗೋಲ್ಡ್ ಇದೆ. ಸಹಜವಾಗಿ ಮೊದಲಿನಿಂದ ಪಾರಂಪರಿಕವಾಗಿ ಏಲಕ್ಕಿಯನ್ನು ಬೆಳ್ಕೊಂಡು ಬಂದವ್ರೆ. ಒಂದು 6 ವರ್ಷದ ಹಿಂದೆ ನಾವು ಏಲಕ್ಕಿಯನ್ನು ಮತ್ತೆ ರೀಪ್ಲಾಂಟ್ ಮಾಡಿದ್ವಿ. ರೀಪ್ಲಾಂಟ್ ಮಾಡಿದಾಗ ಒಂದಷ್ಟು ಇದೇ ತರ ಅತಿವೃಷ್ಟಿ ಇದು ಇದರದ್ದು ಸಮಸ್ಯೆಗಳು ಆಯ್ತು ಪ್ರಾರಂಭದಲ್ಲಿ, ರೋಗಗಳು ಇದು ಎಲ್ಲ ಉಲ್ಬಣ ಆಯ್ತು. ಆದ್ರೂ ಅದನ್ನು ವ್ಯವಸ್ಥಿತವಾಗಿ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದೇವೆ, ಒಳ್ಳೆ ಫಸಲು ಇದೆ, ಸಮಸ್ಯೆ ಇದೆ. ಆಮೇಲೆ ಈಗ ಅಳಿಲು ಗುಳ್ಳಹಂದಿ ಅಂತ ಒಂದು ಕಾಡು ಪ್ರಾಣಿಗಳ ಹಾವಳಿ ಇದೆಯಾ? ತೀರಾ ಏಲಕ್ಕಿಗೆ ವಿಶೇಷವಾಗಿ ರೋಗಗಳಕ್ಕಿಂತನೂ ಬಾಧೆಗಳ ಸಂಖ್ಯೆ ಜಾಸ್ತಿ. ಹೇಗೆ ನಿರ್ವಹಣೆ ಮಾಡ್ತೀರಿ? ಸಹಜವಾಗಿ ಬೇಲಿ ಇದು ಎಲ್ಲವನ್ನು ಇಟ್ಕೊಂಡಿರ್ತೇವೆ, ಅದನ್ನು ಹೊರತುಪಡಿಸಿಯೂ ಬಾಧೆಗಳ ರಾಶಿ ಆಗ್ತದೆ, ಅದನ್ನು ಕಂಟ್ರೋಲಿಂಗ್ ಮಾಡಬೇಕು ಅಷ್ಟೇ. ನಾರ್ಮಲಿ ಸಹಜವಾಗಿ ನಾವು ಅದನ್ನು ಕ್ಲೀನ್ ಆಗಿ ಇಟ್ಕೊಳ್ಳೋದ್ರಿಂದ, ಮುಚ್ಚಿಗೆ ವ್ಯವಸ್ಥಿತವಾಗಿ ಇಡೋದ್ರಿಂದ ವೇಸ್ಟೇಜ್ ಆಗದೆ ಇರೋ ತರ ಮೇಂಟೈನ್ ಮಾಡಬೇಕು ಅಂತ. ಆಮೇಲೆ ಈಗ ತೆಂಗಿನ ಕೃಷಿಯನ್ನು ಕೂಡ ಮಾಡ್ತಾ ಇದ್ರಿ, ಸುತ್ತಮುತ್ತ ಸಾಕಷ್ಟು ಕಾಡಿರುವಂತಹ ಒಂದು ಪ್ರದೇಶ ಇದು. ಇಲ್ಲಿ ತೆಂಗಿನ ಮರಗಳ ಕೃಷಿಯಲ್ಲಿ ಎದುರಿಸುವಂತಹ ಒಂದು ಸವಾಲುಗಳು ಏನಿವೆ? ವಿಶೇಷವಾಗಿ ಹೇಳಬೇಕು ಅಂದ್ರೆ ಮಂಗ ತೀರಾ ಬೆಳೆ ಹಾನಿಯನ್ನು ಮಾಡ್ತವೆ. ಇನ್ನು ಅದನ್ನು ಬಿಟ್ಟು ಈಗ ಒಂದ್ ಎರಡು ವರ್ಷದ ಈಚೆಗೆ ತೆಂಗಿನ ಧಾರಣೆ ಜಾಸ್ತಿ ಆಗ್ಲಿಕ್ಕೂ ಕಾರಣ ಮೇನ್ ಹೇಳ್ಬೇಕು ಅಂದ್ರೆ ತೆಂಗಿನ ಫಸಲೇ ಇಲ್ಲ, ಇದ್ದ ಫಸಲಿಗೂ ಬಾಧೆಗಳು ಜಾಸ್ತಿ ಇದೆ. ಅದನ್ನು ಹೊರತುಪಡಿಸಿನೂ ಇದೆ, ಪಾರಂಪರಿಕ ಕೃಷಿಯನ್ನ ಅಷ್ಟರಲ್ಲೇ ಬರುವ ಬೆಳೆಯಿಂದ ಅವು ಬಾಧೆಗಳೇ ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಳೆದು ಹೋಗ್ಬಿಡ್ತದೆ. ಆ ಕಾರಣಕ್ಕಾಗಿ ಅದೇ ಪಾರಂಪರಿಕ ಕೃಷಿಯ ಜೊತೆಗೆ ನಾವು ಈ ರಾಸಾಯನಿಕ ಕೃಷಿಯನ್ನು ಜೊತೆಗೆ ಮಾಡಿಕೊಂಡಿದ್ದ ಕಾರಣವೇ ಇದು. ಎರಡನ್ನೂ ಕೂಡಿಸಿ ಮಾಡಿದಾಗ ಫಸಲು ಜಾಸ್ತಿ ಬರುತ್ತದೆ. ಅದನ್ನು ಮೇಂಟೈನ್ ಮಾಡುವ ವಿಚಾರದಲ್ಲೂ ನಾವು ವೈಜ್ಞಾನಿಕವಾಗಿ ಏನಿರ್ತದೆ ಅದೇ ರೀತಿಯಲ್ಲಿ ಮೇಂಟೈನ್ ಮಾಡಿಕೊಂಡು ಹೋಗುವ ರೀತಿಯಲ್ಲಿ ಮುಂದುವರಿಸಿಕೊಂಡು ಬಂದಿದ್ದೇವೆ. ಇನ್ನೊಂದು ವಿಚಾರ, ಈ ಕೃಷಿ ಉತ್ಪನ್ನಗಳ ಮಾರುಕಟ್ಟೆಗೆ ಸಂಬಂಧಪಟ್ಟಂತಹದ್ದು, ನೇರವಾಗಿ ಮಾರುಕಟ್ಟೆ ಮಾಡುವಂತಹದ್ದು ಮತ್ತು ರೈತರ ಮಟ್ಟದಲ್ಲಿ ಒಂದಷ್ಟು ಸಂಸ್ಕರಣೆ ಮಾಡುವಂತಹದ್ದು, ಗ್ರೇಡಿಂಗ್ ಮಾಡುವಂತಹದ್ದು, ಇದರ ಕೂಡ ಅವಶ್ಯಕತೆ ಇದೆ ಅಂತ ಹೇಳಿ ನಿಮ್ಮ ಒಂದು ಪರಿಶ್ರಮದ ಬಗ್ಗೆ ಹೇಳಿ. ಮಾರುಕಟ್ಟೆ ನೇರ ಮಾರುಕಟ್ಟೆ ಇದ್ದದ್ರಿಂದ ರೈತರಿಗೆ ನೇರ ಬೆನಿಫಿಟ್ ಸಿಗ್ತದೆ. ಸಹಜವಾಗಿ ಮಧ್ಯವರ್ತಿಗಳ ಕಮಿಷನ್ ಇದು ಎಲ್ಲದೂ ರೈತರಿಗೆ ನೇರವಾಗಿ ಬರುತ್ತದೆ. ಆ ನಿಟ್ಟಿನಲ್ಲಿ ಕ್ರಮಗಳಾಗುವುದರಿಂದ ರೈತರಿಗೆ ಅದು ನಿಜವಾಗಿ ಒಂದು ಒಳ್ಳೆ ಲಾಭ ಇದೆ. ಈಗ ಬೇರೆ ಬೇರೆ ಇಲಾಖೆಗಳು, ಕೃಷಿ ತೋಟಗಾರಿಕೆ ಬೇರೆ ಬೇರೆ ಇಲಾಖೆಗಳು ಕೆಲಸ ಮಾಡ್ತಾ ಇರ್ತವೆ, ಸಾಕಷ್ಟು ಯೋಜನೆಗಳು ಕೂಡ ಇದೆ, ರೈತರಿಗೆ ಮುಟ್ತಾ ಇದೆಯೋ ಅಥವಾ ರೈತರು ಹೋಗಿ ಆ ಇಲಾಖೆಗಳನ್ನ ಸಂಪರ್ಕ ಮಾಡ್ತಾ ಇದ್ದಾರೋ ಹೇಗೆ? ಮಾಡ್ತಾ ಇದ್ದಾರೆ, ಆದ್ರೂ ನನ್ನ ಪ್ರಕಾರ ರೈತನೇ ದೇಶದ ಬೆನ್ನೆಲುಬು ಅಂತ ಹೇಳ್ತಾರಲ್ಲ, ಉಳಿದ ಎಲ್ಲಾ ಕ್ಷೇತ್ರಗಳನ್ನು ವಿಚಾರ ಮಾಡಿದಾಗ ರೈತನ ಬೆನ್ನೆಲುಬನ್ನು ಗಟ್ಟಿ ಮಾಡುವಂತ ಪರಿಣಾಮಕಾರಿ ಯಾವುದೇ ವ್ಯವಸ್ಥೆಗಳು ಇಲ್ಲ. ರೈತ ನಿಜವಾಗಿ ಎಷ್ಟು ಸಮಾಜಕ್ಕೆ ಇಂಪಾರ್ಟೆಂಟ್, ಆದ್ರೆ ಸರ್ಕಾರಗಳು ರೈತನನ್ನು ಅಷ್ಟು ಇಂಪಾರ್ಟೆನ್ಸ್ ಆಗಿ ನೋಡ್ತಾ ಇಲ್ಲ ಅನ್ನೋದು ನನ್ನ ಭಾವನೆ. ಅಂದ್ರೆ ಈಗ ರೈತರ ಮಟ್ಟದಲ್ಲಿ ಅಥವಾ ಈಗ ಇತ್ತೀಚೆಗೆ ಕೇಳಿರುವಂತಹದ್ದು ಅಂದ್ರೆ ಪರಿಸರ ಸ್ನೇಹಿ ಪ್ರವಾಸೋದ್ಯಮವು ಕೂಡ ಸಾಕಷ್ಟು ಜನಪ್ರಿಯ ಆಗ್ತಾ ಇದೆ. ನಿಮ್ಮ ಒಂದು ಸ್ಥಳದಲ್ಲಿ ಇದಕ್ಕೆ ಅವಕಾಶ ಇದೆಯಾ? ಅವಕಾಶ ಇದೆ. ಈಗಾಗಲೇ ಪ್ರಯತ್ನ ಪಟ್ಟಿದ್ದಾರೆ? ಯಾರು ಮಾಡ್ತಾ ಇದ್ದಾರೆ, ರ್ಯಾರ್ ಇದೆ ಈ ಕ್ಷೇತ್ರದಲ್ಲಿ, ಸ್ವಲ್ಪ ಅಷ್ಟೊಂದು ಇದಿಲ್ಲ. ಬೆಳವಣಿಗೆ ಆಗ್ಬೇಕು ಇನ್ನು. ಈಗ ಅವಾಗಿಂದಲೇ ನಾವು ಮಾತನಾಡ್ಕೊಳ್ಬರ್ತಾ ಇದೀವಿ, ಈ ಮಳೆಯ ಒಂದು ಅವಾಂತರ ಅಥವಾ ಮಳೆ ಹೆಚ್ಚಾಗಿರೋದ್ರಿಂದ ಸಾಕಷ್ಟು ಹಾನಿ ಉಂಟಾಗ್ತಾ ಇದೆ ಅಂತ ಹೇಳಿ, ಪರ್ಯಾಯವಾಗಿ ಏನ್ ಮಾಡಬಹುದು ಇಂಥ ಒಂದು ಮಳೆಯ ಪರಿಸ್ಥಿತಿಯಲ್ಲಿಯೂ ಕೂಡ? ಅಡಿಕೆನೇ ಜೊತೆ ಜೊತೆಗೆ ಬೇರೆ ಮಿಶ್ರ ಬೆಳೆಯನ್ನು ಕೂಡ ನಾವು ಬೆಳೀತಾ ಇದೀವಿ, ಬೇರೆ ಏನ್ ಮಾಡಬಹುದು? ನಿರಂತರ ನಮ್ಮ ಕಠಿಣ ಪರಿಶ್ರಮ ಮುಂದುವರಿಸಿಕೊಂಡು ಹೋಗ್ಬೇಕು. ಮಳೆಗೆ ಪ್ರಕೃತಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಅತಿಯಾದ ಮಳೆ ಬರುವುದರಿಂದ ಇದರಿಂದ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಇನ್ನು ಕಾಡನ್ನು ಬೆಳೆಸಬೇಕು, ಇದು ನಾವು ನಾರ್ಮಲ್ ಆಗಿ ಮಾಡ್ಕೊಂಡು ಬಂದಿದ್ದೇವೆ, ಅದನ್ನು ಇಟ್ಕೊಂಡು ಬಂದಿದ್ದೇವೆ, ಕಾಡನ್ನು ಉಳಿಸಿಕೊಂಡು ಬಂದಿದ್ದೇವೆ, ಬೆಳೆಸ್ಕೊಂಡು ಬಂದಿದ್ದೇವೆ. ಇನ್ನು ನಿರಂತರ ಪ್ರಯತ್ನಗಳು ಸಾಮೂಹಿಕವಾಗಿ ಆದಾಗ ಇದ ಈ ತರದ ಹವಾಮಾನ ವೈಪರೀತ್ಯಗಳನ್ನೆಲ್ಲ ಕಂಟ್ರೋಲ್ಗೆ ತರಬಹುದು ಅನ್ನೋದು ನನ್ನ ಭಾವನೆ. ಈಗ ಗ್ರಾಮೀಣ ಪ್ರದೇಶದಲ್ಲಿ ಈ ಮಾಹಿತಿಗೆ ಏನಾದರೂ ಕೊರತೆ ಇದೆಯಾ ಇವಾಗ? ಇಲ್ಲ, ಮಾಹಿತಿ ವ್ಯವಸ್ಥೆಯಲ್ಲಿ ಏನು ಕೊರತೆ ಇಲ್ಲ. ಇಲ್ಲ, ಸಾಕಷ್ಟು ಸಾಮಾಜಿಕ ಜಾಲತಾಣಗಳು ಇವೆ, ಫ್ರೆಂಡ್ಸ್ ಗಳ ಗ್ರೂಪ್ ಗಳಿವೆ, ಎಲ್ಲವೂ ಇದೆ. ಈಗ ಎಲ್ಲ ಮೊಬೈಲ್ ನೆಟ್ವರ್ಕ್ಸ್ ಗಳಿದೆ, ಜೊತೆಗೆ ಮನೆ ಮನೆಗೆ FTTH ಕನೆಕ್ಷನ್ ಗಳಿದೆ, ಹಾಗಾಗಿ ಮಾಹಿತಿಯ ಕೊರತೆ ಏನಿಲ್ಲ. ಆಮೇಲೆ ಈಗ ಕೃಷಿಯಲ್ಲಿ ಹೊಸತನವನ್ನು ಹೇಗೆ ಕಂಡುಕೊಳ್ಬಹುದು ಅಂತ, ಸಾಂಪ್ರದಾಯಿಕವಾಗಿ ಮಾಡಿಕೊಂಡು ಬಂದಂತಹ ಕೃಷಿಗೂ ಈ ಹೊಸತನದ ರೀತಿಯಲ್ಲಿ ಕೃಷಿ ಮಾಡುವುದಕ್ಕೆ ಏನಾದರೂ ವ್ಯತ್ಯಾಸ ಉಂಟಾ? ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗ್ಲಿಕ್ಕೆ ಬೇಕು. ಈಗ ನನ್ನ ಅಜ್ಜನ ಕಾಲದಲ್ಲಿ ಸಾಂಪ್ರದಾಯಿಕ ಕೃಷಿ ಮಾಡ್ತಾ ಇದ್ರು, ಒಂದ್ ಕ್ವಿಂಟಲ್ ಎರಡು ಕ್ವಿಂಟಲ್ ಅಡಿಕೆಯನ್ನು ಮಾಡ್ತಾ ಇದ್ರು. ಆ ಕಾಲಕ್ಕೆ ಅದು ಜಾಸ್ತಿ ಆಗಿತ್ತು, ಆ ಒಂದ್ ಕ್ವಿಂಟಲ್ ಅಡಿಕೆಯ ಮೌಲ್ಯನು ಜಾಸ್ತಿ ಇತ್ತು. ಆದ್ರೆ ಕಾಲಕ್ಕೆ ತಕ್ಕಂತೆ ನಾವು ಎಲ್ಲ ಮೌಲ್ಯಗಳಲ್ಲೂ ಬದಲಾವಣೆಯನ್ನು ಕಂಡಿದ್ದೇವೆ. ಹಣದ ಮೌಲ್ಯನು ಬದಲಾವಣೆ ಆಗಿದೆ, ನಮ್ಮ ಶ್ರಮದ ಮೌಲ್ಯನು ಬದಲಾವಣೆ ಆಗಿದೆ. ಹಾಗಿದ್ದಾಗ ಕಾಲಕ್ಕೆ ತಕ್ಕಂತೆ ಏನ್ ಬೇಕು ಅದನ್ನು ಮುಂದುವರಿಸಿಕೊಂಡು ಹೋಗ್ಬೇಕು. ಈಗ ಸಹಜವಾಗಿ ಹೇಳಬೇಕು ಅಂದ್ರೆ ನನ್ನ ಜನರೇಷನ್ ಅವರೆಲ್ಲ ಕೃಷಿ ಮಾಡುವುದೇ ಇಲ್ಲ. ಸಹಜವಾಗಿ ಎಲ್ಲರೂ ITBTO ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗ್ತಾರೆ. ನಾನ್ ಮಾತ್ರ ನನಗೆ ಸ್ಪೆಷಲಿ ಈಗ ಸಾಂಪ್ರದಾಯಿಕವಾಗಿ ನಮ್ಮ ತಂದೆಯೋ ಅಜ್ಜನೋ ಮುತ್ತಾತನೋ ಯಾರು ಏನು ಕೃಷಿ ಮಾಡ್ಕೊಂಡು ಬಂದಿದ್ದಾರೆ ಅದನ್ನೇ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ಬಂದೆ. ಬರಬೇಕಾದ್ರೆ ಏನೋ ಒಂದು ಮಾಡಬೇಕು ಅಂತ ಇತ್ತು, ಆದ್ರೆ ಅಲ್ಲಿ ಬಂದು ಇಳಿದ ಮೇಲೆ ಗೊತ್ತಾಯ್ತು ಕೃಷಿಯಲ್ಲಿ ಸಾಧನೆ ಮಾಡಬೇಕು ಅಂತ ಬಂದದ್ದು ಹೌದು, ಇಲ್ಲೇ ಉಳಿದಿದ್ದು ಹೌದು, ಆದ್ರೆ ಕೃಷಿನೇ ಒಂದು ಸಾಧನೆ ವಲಯ ಅಂತ ಗೊತ್ತಾಯ್ತು ಇಲ್ಲಿ ಬಂದ ಮೇಲೆ. ಆವಾಗ ನಾನ್ ನಿರೀಕ್ಷೆ ಮಾಡಿದ್ದೇನು ಅಂದ್ರೆ, ಸಹಜವಾಗಿ ಸಾಧನೆಯ ಕ್ಷೇತ್ರದಲ್ಲೇ ನಾವು ಇದ್ದ ಕಾರಣಕ್ಕಾಗಿ ನಾವು ಇದೇ ರೂಟ್ ನಲ್ಲಿ ಮುಂದುವರ್ಕೊಂಡು ಹೋಗುದು. ಇದೊಂದು ಚಾಲೆಂಜಿಂಗ್ ವ್ಯವಸ್ಥೆ, ಇದರಲ್ಲಿ ಮುಂದುವರ್ಕೊಂಡು ಹೋಗುದು ಖುಷಿ ಇದೆ. ಇದೇ ರೀತಿ ಮುಂದುವರ್ಕೊಂಡು ಹೋಗ್ಬೇಕು ಅಂತ ಮಾಡುದು. ಬೇರೆ ಉದ್ಯೋಗದ ಬಗ್ಗೆ ಪ್ರಯತ್ನ ಮಾಡಲಿಲ್ಲ? ಪ್ರಯತ್ನನೇ ಮಾಡಿಲ್ಲ. ನನಗೆ ಸಹಜವಾಗಿ ನನಗೆ ಇಂಟ್ರೆಸ್ಟ್ ಇರೋದು ಇದರಲ್ಲೇ ಆಗಿತ್ತು. ನಾನು ಹುಟ್ಟಿದ್ದು ಹಳ್ಳಿಯಲ್ಲಿ, ಬೆಳೆದದ್ದು ಹಳ್ಳಿ ವಾತಾವರಣದಲ್ಲಿ, ಇದೇ ವಾತಾವರಣದಲ್ಲೇ ನಾನು ಮುಂದುವರ್ಕೊಂಡು ಹೋಗುವ ಅಂತ ನನ್ನ ಆಲೋಚನೆ ಇತ್ತು. ಅದಕ್ಕೆ ಪೂರಕವಾಗಿ ಎಲ್ಲಾ ರೀತಿಯಿಂದನೂ ನನಗೆ ಅದೇ ರೀತಿಯ ವ್ಯವಸ್ಥೆಗಳು ಒದಗಾಗಿ ಬಂತು. ಯುವ ಕೃಷಿಕರಿಗೆ ನಿಮ್ಮ ಒಂದು ಸಲಹೆ ಏನು? ಇಲ್ಲಿ ಬೇಕಾದಷ್ಟು ಅವಕಾಶಗಳಿದೆ. ಬರೀ ಬೆಂಗಳೂರು ಮಾತ್ರ ಅವಕಾಶ ಇರುವುದಲ್ಲ, ಬರೀ ಡೆಲ್ಲಿ ಮಾತ್ರ ಅವಕಾಶ ಇರುವುದಲ್ಲ. ಹಳ್ಳಿಯಲ್ಲಿ ಏನನ್ನು ಬೇಕಾದರೂ ಸಾಧಿಸಬಹುದು, ಏನನ್ನು ಬೇಕಾದರೂ ಮಾಡಬಹುದು. ಹಳ್ಳಿಯಿಂದ ಹೋಗಿ ಹಳ್ಳಿಯ ಕೃಷಿ ಕುಟುಂಬದಿಂದನೇ ಯಾವ ಸಾಧನೆಗಳನ್ನು ಬೇಕಾದರೂ ಮಾಡಬಹುದು. ಇಲ್ಲಿ ನಮ್ಮ ಊರಿನಲ್ಲೇ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸಾಧನೆ ಮಾಡಿದ ಹಲವಾರು ಜನರು ನಮ್ಮ ಊರಿನಲ್ಲೇ ಇದ್ದಾರೆ. ಹಾಗಾಗಿ ಹಳ್ಳಿಯನ್ನ ತಿರಸ್ಕಾರ ಮಾಡಬೇಡಿ. ಹಳ್ಳಿ ಬೆಳೆದ್ರೆ ಮಾತ್ರ ಡೆಲ್ಲಿ ಬೆಳೀತದೆ. ಹಳ್ಳಿಯನ್ನ ಇಟ್ಕೊಂಡು ಹೋಗುವುದು ಈಗಿನ ಕಾಲದಲ್ಲಿ ಚಾಲೆಂಜಿಂಗ್ ಆಗಿದೆ. ನಗರಗಳು ದೊಡ್ಡದಾಗ್ತಿದ್ದೇವೆ ಹೊರತು ಹಳ್ಳಿಗಳು ಬಡವಾಗ್ತಾ ಇದೆ. ಈ ಕಳವಳಕಾರಿ ಅಂಶ ಮುಂದುವರಿಬಾರದು ಅನ್ನೋದು ನಂದೊಂದು ಭಾವನೆ. ಬಹಳ ಒಳ್ಳೆಯ ಮಾತನ್ನು ಹೇಳಿದ್ರಿ ರಾಮಕೃಷ್ಣ ರಾಮಚಂದ್ರ ಭಟ್ ಅವರೇ. ಯುವಕರಾಗಿದ್ದುಕೊಂಡು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ರಿ, ಜೊತೆಗೆ ಯುವಕರಿಗೂ ಕೂಡ ನೀವು ಪ್ರೇರಣೆಯನ್ನ ಕೊಡುವಂತವರಾಗಿದ್ದೀರಿ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೂ ಯುವ ಕೃಷಿಕ ರಾಮಕೃಷ್ಣ ರಾಮಚಂದ್ರ ಭಟ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಈಗ ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ಬೇರು ಹಲಸು ನೋಡುವುದಕ್ಕೆ ಹಲಸಿಗಿಂತ ತುಂಬಾ ಸಣ್ಣದು, ತುಂಬಾ ಸುಂದರವಾದಂತಹ ರುಚಿಕರವಾದ ಆಹಾರ ಪದಾರ್ಥ. ಮಳೆಗಾಲದಲ್ಲಿ ಹೇರಳವಾಗಿ ದೊರೆಯುವಂತಹ ಇದರಲ್ಲಿ ಫೋಲಿಕ್ ಆಮ್ಲ, ಜಿಂಕ್, ಬಿ ವಿಟಮಿನ್ಗಳು ಹೆಚ್ಚಿನ ಆರೋಗ್ಯ ಸಹಕಾರವನ್ನು ನೀಡುವಂಥವು. ಜೊತೆಯಲ್ಲಿ ಇದು ಸಾಕಷ್ಟು ಆಂಟಿ ಆಕ್ಸಿಡೆಂಟ್ಗಳಿಂದ ತುಂಬಿಕೊಂಡಿದೆ. ಅಲ್ಲದೆ ಕಡಿಮೆ ಪ್ರಮಾಣದಲ್ಲಿ ಗ್ಲೈಸಮಿಕ್ ಇಂಡೆಕ್ಸ್ ಅನ್ನು ಹೊಂದಿದೆ. ಹಾಗಾಗಿ ಮಧುಮೇಹ ಹೊಂದಿರುವವರು ಮಧ್ಯಮ ಪ್ರಮಾಣದಲ್ಲಿ ಇದನ್ನು ಸೇವಿಸಬಹುದು. ವಿಟಮಿನ್ ಎ, ವಿಟಮಿನ್ ಸಿ, ಕ್ಯಾಲ್ಸಿಯಂ ಅನ್ನು ಉತ್ತಮ ಪ್ರಮಾಣದಲ್ಲಿ ಬೇರು ಹಲಸು ಹೊಂದಿದ್ದು ಇದು ದೇಹದ ಕೋಶಗಳನ್ನು ಸಹಜ ಸ್ಥಿತಿಯಲ್ಲಿ ಇಡುವುದಕ್ಕೆ ಸಹಕಾರಿಯಾಗಿದೆ. ಜಿಂಕ್ ಕೊರತೆಯಿಂದ ಹೊರಬರುವುದಕ್ಕೆ ಹೆಚ್ಚು ಬೇರು ಹಲಸು ಸೇವನೆ ಸಹಕಾರಿ. ಬೇರು ಹಲಸುವಿನಲ್ಲಿ ಹೇರಳವಾಗಿರುವ ಹಿಸ್ಟಿಡಿನ್ ಎನ್ನುವಂತಹ ಅಮೈನೋ ಆಮ್ಲವು ಲೈಂಗಿಕ ನಿರಾಸಕ್ತಿಯನ್ನು ಕಡಿಮೆಗೊಳಿಸುತ್ತದೆ. ನೈಸರ್ಗಿಕವಾಗಿ ಬೇರು ಹಲಸಿನಲ್ಲಿ ಈ ಅಮೈನೋ ಆಮ್ಲವು ದೊರೆಯುವುದರಿಂದ ಇದರ ಉಪಯೋಗ ಪರಿಣಾಮಕಾರಿ. ಆರೋಗ್ಯಕ್ಕೆ ಯಾವುದೇ ಹಾನಿಯಿಲ್ಲ. ರ್ಯುಮಟಾಯ್ಡ್ ಆರ್ಥರೈಟಿಸ್ನಿಂದ ಹೊರಬರುವುದಕ್ಕೆ ಬೇರು ಹಲಸು ಸಹಕಾರಿಯಾಗಿದೆ. ರಕ್ತನಾಳಗಳನ್ನು ಸಡಿಲಗೊಳಿಸಿ ರಕ್ತ ಸಂಚಾರ ಸರಿಯಾಗಿ ಆಗುವ ಹಾಗೆ ಮಾಡುತ್ತದೆ. ಪೊಟ್ಯಾಸಿಯಂ ಅನ್ನು ಕೂಡ ಒಳ್ಳೆಯ ಪ್ರಮಾಣದಲ್ಲಿ ಹೊಂದಿರುವುದರಿಂದ ಅಧಿಕ ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಆ ಮೂಲಕ ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ. ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದಕ್ಕೆ ಬೇರು ಹಲಸು ಉತ್ತಮ. ಅದರಲ್ಲಿಯೂ ಮುಖ್ಯವಾಗಿ ಟ್ರೈಗ್ಲಿಸರೈಡ್ನ ಪ್ರಮಾಣವನ್ನು ತಗ್ಗಿಸುತ್ತದೆ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇನ್ಫೆಕ್ಷನ್ಗಳ ವಿರುದ್ಧ ಹೋರಾಡುವುದಕ್ಕೆ ಬೇರು ಹಲಸು ಸಹಕಾರಿ. ಬೇರು ಹಲಸು ಸೇವನೆಯು ಬೇಗನೆ ದೇಹಕ್ಕೆ ವಯಸ್ಸಾಗುವುದನ್ನು ತಪ್ಪಿಸುತ್ತದೆ. ಮುಪ್ಪಿನ ತೊಂದರೆಗಳನ್ನು ರಕ್ಷಿಸುವ ಸಾಮರ್ಥ್ಯ ಇದಕ್ಕಿದೆ. ಇದು ಶಕ್ತಿಯ ಆಗರ ಅಂತಲೇ ಹೇಳಬೇಕು. ಕ್ರೀಡಾಪಟುಗಳು ಮತ್ತು ಜಿಮ್ ಮಾಡುವಂತಹ ವ್ಯಕ್ತಿಗಳಿಗೆ ಇದರ ಸೇವನೆಯು ಒಳ್ಳೆಯದು. ಉತ್ತಮ ಪ್ರಮಾಣದಲ್ಲಿ ನಾರಿನ ಅಂಶವನ್ನು ಹೊಂದಿರುವುದರಿಂದ ಅನೇಕ ಉದರ ಸಂಬಂಧಿತ ಸಮಸ್ಯೆಗಳನ್ನು ಹತೋಟಿ ಮಾಡುವುದಕ್ಕೆ ಇದು ಸಹಕಾರಿಯಾಗುತ್ತದೆ. ಹೊಟ್ಟೆಯಲ್ಲಿ ಉರಿ, ಎಸಿಡಿಟಿ, ಅಲ್ಸರ್, ಕರುಳಿನಿಂದ ವಿಷವಸ್ತುಗಳನ್ನು ಹೊರಹಾಕುವುದಕ್ಕೆ ಬೇರು ಹಲಸು ಸಹಾಯ ಮಾಡುತ್ತದೆ. ಕೋಲನ್ ಕ್ಯಾನ್ಸರ್ನಿಂದ ದೂರ ಇಡುವುದಕ್ಕೂ ಕೂಡ ಇದು ಸಹಕಾರಿ. ಇದರ ಸೇವನೆಯು ಬೇಗನೆ ಸಂತೃಪ್ತ ಭಾವನೆಯನ್ನು ಮೂಡಿಸುತ್ತದೆ. ಆ ಮೂಲಕ ಕಡಿಮೆ ತಿನ್ನಲು ಸಾಧ್ಯವಾಗಿ ಇದರಿಂದ ಪರೋಕ್ಷವಾಗಿ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕೆ ಅನುಕೂಲ ಮಾಡಿಕೊಡುತ್ತದೆ. ದೇಹದಲ್ಲಿ ಸಕ್ಕರೆ ಅಂಶವನ್ನು ನಿಯಂತ್ರಿಸುತ್ತದೆ. ಇದರಲ್ಲಿರುವ ಮ್ಯಾಂಗನೀಸ್ ಹೆಚ್ಚು ಸಹಕಾರಿಯಾಗಿದ್ದು ದೇಹದಲ್ಲಿ ಗ್ಲೂಕೋಸ್ನ ಪ್ರಮಾಣವನ್ನು ಕಾಯ್ದುಕೊಳ್ಳುವುದಕ್ಕೆ ಪರಿಣಾಮಕಾರಿ. ಇದು ಒಮೆಗಾ 3 ಅನ್ನು ಹೊಂದಿದ್ದು ಹಲ್ಲಿನ ಆರೋಗ್ಯಕ್ಕೆ ಬೇರು ಹಲಸು ಒಳ್ಳೆಯದು. ಬೇರು ಹಲಸು ಪ್ರೋ ಇನ್ಫ್ಲಮೇಟರಿ ಎನ್ಝೈಮ್ಗಳನ್ನು ಹೊಂದಿದ್ದು ಹೆಚ್ಚಿನ ಪ್ರಮಾಣದಲ್ಲಿ ನೈಟ್ರಿಕ್ ಆಮ್ಲದ ಉತ್ಪಾದನೆಯನ್ನು ತಡೆಗಟ್ಟುತ್ತದೆ. ಆ ಮೂಲಕ ಚರ್ಮದ ಉರಿಯೂತದಿಂದ ದೂರ ಇರಿಸುತ್ತದೆ. ಕೊಲಾಜನ್ ಉತ್ಪಾದನೆಗೆ ಸಹಕರಿಸಿ ಚರ್ಮದ ಆರೋಗ್ಯವನ್ನು ಕೂಡ ರಕ್ಷಿಸುತ್ತದೆ. ಹೊಸ ಕೋಶಗಳ ಬೆಳವಣಿಗೆಗೆ, ಕೂದಲಿನ ಆರೋಗ್ಯಕ್ಕೆ, ಮೂಳೆಗಳ ಆರೋಗ್ಯಕ್ಕೆ ಬೇರು ಹಲಸು ಉತ್ತಮ. ಬೇರು ಹಲಸನ್ನು ಪಲ್ಯದ ರೂಪದಲ್ಲಿ, ಸಾಂಬಾರಿನ ತಯಾರಿಕೆಯಲ್ಲಿ, ಸೂಪ್ನ ರೂಪದಲ್ಲಿ ಸೇವಿಸಬಹುದು. ಬೇಯಿಸಿದ ತರಕಾರಿಯಾಗಿ ಬಳಸಿ ಒಂದು ವೇಳೆ ದೇಹ ಪ್ರಕೃತಿಗೆ ಹೊಂದಿಕೊಳ್ಳುತ್ತಿಲ್ಲ ಎಂದರೆ ತಿಳಿದು ಬಳಸುವುದು ಒಳ್ಳೆಯದು. ಕೆಂಪು ಹರಿವೆ ಸೊಪ್ಪು ನಮಗೆಲ್ಲ ಚಿರಪರಿಚಿತವಾದಂತಹ ಒಂದು ಸೊಪ್ಪಿನ ಬೆಳೆ. ಕೆಂಪು ಹರಿವೆ ಅನೇಕ ಆರೋಗ್ಯ ಅನುಕೂಲಕಾರಿ ಗುಣಗಳಿಂದ ಹೊಂದಿದೆ, ಪೋಷಕಾಂಶಗಳಿಂದ ಭರಿತವಾಗಿದೆ ಅಂತಲೇ ಹೇಳಬೇಕು. ಕೆಂಪು ಹರಿವೆ ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಫ್ಯೂರಿನ್, ಫೋಲಿಕ್ ಆಮ್ಲ, ರೂಟೀನ್, ಕ್ಯಾಲ್ಸಿಯಂ, ಕಬ್ಬಿಣ, ವಿಟಮಿನ್ ಎ, ಬಿ, ಸಿ ಹಾಗೂ ವಿಟಮಿನ್ ಕೆ ಅನ್ನು ಹೊಂದಿದೆ. ಹೆಚ್ಚು ಕಡಿಮೆ ಹಸಿರು ಹರಿವೆಯಷ್ಟೇ ಅದೇ ರೀತಿಯ ಪೋಷಕಾಂಶಗಳನ್ನೇ ಕೆಂಪು ಹರಿವೆಯು ಹೊಂದಿದ್ರೂ ವಿಟಮಿನ್ B3 ಮತ್ತು ಕ್ಯಾಲ್ಸಿಯಂ ಹಸಿರು ಹರಿವೆಗಿಂತ ಕೆಂಪು ಹರಿವೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿದೆ. ಕೆಂಪು ಹರಿವೆ ನಾರಿನ ಅಂಶವನ್ನು ಹೆಚ್ಚು ಹೊಂದಿದೆ. ಜೀರ್ಣಕ್ರಿಯೆಗೆ ಇದು ಅತ್ಯಂತ ಸಹಕಾರಿಯಾಗಿದೆ. ಇದು ಹೊಟ್ಟೆಯನ್ನು ಶುದ್ಧವಾಗಿ ಇಟ್ಟುಕೊಳ್ಳುವುದಕ್ಕೆ ಮತ್ತು ವಿಸರ್ಜನಾ ಕ್ರಿಯೆಯನ್ನು ಸರಿಯಾಗಿ ಇಟ್ಟುಕೊಳ್ಳುವುದಕ್ಕೆ ಅನುಕೂಲ ಮಾಡಿಕೊಡುತ್ತದೆ. ಕೆಂಪು ಹರಿವೆ ಮಲಬದ್ಧತೆಯ ನಿವಾರಣೆಗೆ ಪ್ರಕೃತಿ ಕೊಟ್ಟ ವೈದ್ಯ ಅಂತಲೇ ಹೇಳಬಹುದು. ಕೆಂಪು ಪಾಲಕ್ ನೈಟ್ರೇಟ್ಗಳನ್ನು ಹೊಂದಿದ್ದು ಇದು ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಣ ಮಾಡುವುದಕ್ಕೆ ಮತ್ತು ಹೃದಯ ಸಂಬಂಧಿತ ಸಮಸ್ಯೆಗಳಿಂದ ರಕ್ಷಿಸುವುದಕ್ಕೆ ಸಹಾಯ ಮಾಡುತ್ತದೆ. ಕೆಂಪು ಹರಿವೆ ಒಳ್ಳೆಯ ಅಮೈನೋ ಆಮ್ಲವನ್ನು ಹೊಂದಿದ್ದು ಇದರ ಜೊತೆಯಲ್ಲಿ ಕಬ್ಬಿಣ, ಮೆಗ್ನೀಷಿಯಂ, ಫಾಸ್ಫರಸ್, ವಿಟಮಿನ್ ಇ, ಪೊಟ್ಯಾಸಿಯಂ ಹಾಗೂ ವಿಟಮಿನ್ ಸಿಯನ್ನು ಹೊಂದಿದೆ. ಈ ಸಂಯೋಜನೆಯು ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ತಡೆಗಟ್ಟುತ್ತದೆ. ಮುಖ್ಯವಾಗಿ ಸ್ತನದ ಕ್ಯಾನ್ಸರ್ ಹಾಗೂ ಕೋಲನ್ ಕ್ಯಾನ್ಸರ್ ಬರುವಂತಹ ಸಂಭವನೀಯತೆಯನ್ನು ಇದು ಕಡಿಮೆ ಮಾಡುತ್ತದೆ. ಇದಲ್ಲದೆ ಕೆಂಪು ಹರಿವೆಯು ಆಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿದ್ದು ದೇಹದಲ್ಲಿ ಫ್ರೀ ರ್ಯಾಡಿಕಲ್ಸ್ ವಿರುದ್ಧ ಹೋರಾಡುವುದಕ್ಕೆ ಇದು ತುಂಬಾ ಸಹಕಾರಿ. ಕೆಂಪು ಹರಿವೆಯು ರಕ್ತಹೀನತೆ ಸಮಸ್ಯೆಯನ್ನು ಕಡಿಮೆ ಮಾಡುವಲ್ಲಿ ಉಪಯುಕ್ತವಾಗಿದೆ. ಹಿಮೋಗ್ಲೋಬಿನ್ ಅನ್ನು ಹೆಚ್ಚಿಸಿ ಸುಸ್ತು ನಿಶಕ್ತಿಯನ್ನು ಕಡಿಮೆ ಮಾಡುತ್ತದೆ. ಹಾಗಾಗಿ ಅನಿಮಿಯವನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕೆ ಕೆಂಪು ಹರಿವೆ ಜ್ಯೂಸ್ ಅನ್ನು ವಾರಕ್ಕೆ 2 ಬಾರಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವಂತಹದ್ದು ಬಹಳಷ್ಟು ಒಳ್ಳೆಯದು. ಹಾಗೆಯೇ ಅಸ್ತಮವನ್ನು ನಿಯಂತ್ರಿಸುವುದಕ್ಕೆ ಕೆಂಪು ಹರಿವೆಯು ಸಹಾಯಕವಾಗಿದ್ದು ಅಸ್ತಮವನ್ನು ನಿಯಂತ್ರಿಸುವುದಕ್ಕೆ ಬೇಕಾದಂತಹ ಪೋಷಕಾಂಶ ಬೀಟಾ ಕೆರೋಟೀನ್ ಕೆಂಪು ಹರಿವೆಯಲ್ಲಿದೆ. ಬೇದಿಯನ್ನು ಕಡಿಮೆ ಮಾಡುವುದಕ್ಕೆ ಹರಿವೆಯು ಸಹಕಾರಿ. ಬೇದಿಗೆ ಕಾರಣವಾದ ಬ್ಯಾಕ್ಟೀರಿಯಾವನ್ನು ಕೊಲ್ಲುವ ಸಾಮರ್ಥ್ಯವು ಕೆಂಪು ಹರಿವೆಗಿದೆ. ಕೆಂಪು ಹರಿವೆ ದೇಹದ ಉಷ್ಣಾಂಶವನ್ನು ಹದಕ್ಕೆ ತರುವುದಕ್ಕೆ ಸಹಾಯ ಮಾಡುತ್ತದೆ. ಜ್ವರ ಇರುವಾಗ ದೇಹದ ಉಷ್ಣಾಂಶವು ಹೆಚ್ಚಾಗಿರುವುದರಿಂದ ಅಂತಹ ಸಮಯದಲ್ಲಿ ಕೆಂಪು ಹರಿವೆ ಸೇವನೆಯು ಜ್ವರ ಕಡಿಮೆ ಮಾಡಲು ಅನುವು ಮಾಡಿಕೊಡುತ್ತದೆ. ಮೂಳೆಗಳ ಆರೋಗ್ಯಕ್ಕೆ ಕೆಂಪು ಹರಿವೆಯು ಒಳ್ಳೆಯದು. ಆಸ್ಟಿಯೋಫೋರೋಸಿಸ್ ಅಥವಾ ಮೂಳೆ ಟೊಳ್ಳಾಗುವ ಸಮಸ್ಯೆ ಇರುವವರು ಕೆಂಪು ಹರಿವೆಯನ್ನು ಹೆಚ್ಚು ಬಳಸಬೇಕು. ಇದು ಮೂಳೆಗಳನ್ನು ಇನ್ನಷ್ಟು ಬಲಗೊಳಿಸುತ್ತದೆ. ತೂಕ ಕಡಿಮೆ ಮಾಡಿಕೊಳ್ಳುವುದಕ್ಕೆ ಇದು ಸಹಕಾರಿ. ಸಂತೃಪ್ತ ಭಾವನೆಯನ್ನು ಹೆಚ್ಚಿಸುತ್ತದೆ. ಮಧುಮೇಹ ನಿಯಂತ್ರಣಕ್ಕೆ, ಶಕ್ತಿಯನ್ನು ಒದಗಿಸುವುದಕ್ಕೆ, ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಕ್ಕೆ ಕೆಂಪು ಹರಿವೆಯು ಒಳ್ಳೆಯದು. ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದಕ್ಕೆ, ಕಣ್ಣಿನ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ, ಗರ್ಭಿಣಿಯರ ಆರೋಗ್ಯಕ್ಕೆ, ಕೂದಲಿನ ಆರೋಗ್ಯ, ಚರ್ಮದ ಆರೋಗ್ಯ ಎಲ್ಲ ರೀತಿಯಲ್ಲೂ ಕೆಂಪು ಹರಿವೆ ಒಳ್ಳೆಯದು. ಹಾಗಾಗಿ ನಮ್ಮ ಅಡುಗೆಯಲ್ಲಿ ಕೆಂಪು ಹರಿವೆಯನ್ನು ಹೆಚ್ಚು ಬಳಸಬೇಕು. ದಿನನಿತ್ಯದ ಆಹಾರ ಪದಾರ್ಥಗಳ ತಯಾರಿಕೆಯಲ್ಲಿ ಉದಾಹರಣೆಗೆ ಪಲ್ಯ, ಸಾಂಬಾರು, ಬಾಜಿ ಇವುಗಳಲ್ಲಿ ಕೆಂಪು ಹರಿವೆಯನ್ನು ಬಳಸಬಹುದು. ನೇರವಾಗಿ ಜ್ಯೂಸ್ ಮಾಡಿಯೂ ಕೂಡ ತೆಗೆದುಕೊಳ್ಳಬಹುದು. ಆಹಾರದಿಂದ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ. ಮೂಲ ಲೇಖನ ಡಾಕ್ಟರ್ ವೆಂಕಟರಮಣ ಹೆಗಡೆ ಶಿರಸಿ, ಪ್ರಸ್ತುತಿ ಡಿಎಸ್ ಪ್ರಸಾದ್. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರುದ್ರವ್ವ ಬಸಪ್ಪ ಕೌಲ್ಕರ್ ಮತ್ತು ಸಂಘಟಕರಿಂದ ಸಂಪ್ರದಾಯದ ಪದಗಳು. ಹೊಸಗುಡಿ ನನಗಡಿವಾಡ ಮಾನೆ ಉಣವಂತ ರೈತರ ಮಾನೆ ಉಣವಂತ ರೈತರ ಮಾನೆ ಉಣವಂತ ರೈತರ ಮಾನೆ ಉಣವಂತ ರೈತರ ದೇವರ ಗುಡಿ ಮುಂದ ಐದಾರದ ಮರವ ತರಿಸಿ ಬಡರ ಕಿರಿಡೊಳ ತರಿಸಿ ಬಡರ ಕಿರಿಡೊಳ ತರಿಸಿ ಬಡರ ಶಿವರ ಕಿರಿಗಳ ಶಿವರ ಕಿರಿಗಳ ಗುಡಿಯಾಗ ತಾಯಿಯ ಮವ ದೇವತಾಳ ತಾಯಿಯ ಮವ ದೇವತಾಳ ತಾಯಿಯ ಮವ ದೇವತಾಳ ತಾಯಿಯ ಮವ ದೇವತಾಳ ತಾಯಿಯ ಮವ ದೇವತಾಳ ಪೂಜರನ್ನ ತರಿಸಿ ಬೀಸ ಚೌರ ತರಿಸಿ ಬೀಸ ಚೌರ ಯಮವರ ಗುಡಿ ಮುಂದ ಐದ ಬೇವಿನ ಮರವ ತರಿಸಿ ಬಡರ ಕಿರಿದಳ ತರಿಸಿ ಬಡರ ಕಿರಿದಳ ತರಿಸಿ ಬಡರ ಕಿರಿದಳ ತರಿಸಿ ಬಡರ ಕಿರಿದಳ ತರಿಸಿ ಬಡರ ಕಿರಿದಳ ಗುಡಿಯಾಗ ಕರೆ ಮವ ಬೆವತಾಳ ಕರೆ ಮವ ಬೆವತಾಳ ಚಿಕಿತ್ಸೆ ಮಾಡಣ್ಣ ಸುತ ಕಾಲುಂಗುರ ಸೋ ನೀರ ಸೋಬಾನ ನೀರ ಸೋ ನೀರ ಸೋಬಾನ ನೀರ ತಿಂಗಳಿಗೆ ಒಂದೇನ ಬಗಸ್ಯಾಳ ಹಿಂಗ ಒಂದೇ